ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಸಿರಿ ತೋಟಗಾರಿಕೆ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ಯಾಕೋ ತುಂಬಾ ಗಾಬರಿ ಆಗಿದ್ದೀಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನು ಕರ್ನಾಟಕ ಸರ್ಕಾರ. ಬಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಸಿರಿ ತೋಟಗಾರಿಕೆ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾವು ಬೆಳೆ ಸಸ್ಯ ಸಂರಕ್ಷಣೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ತಾವು ನಮ್ಮೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆಯಬಹುದು. ನಮ್ಮೊಂದಿಗೆ ಇದ್ದಾರೆ ಮಾವು ಅಭಿವೃದ್ಧಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಸಿಜಿ ನಾಗರಾಜ್ ಅವರು ಹಾಗೂ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಲಲಿತಾ ಎಲ್ ಅವರು. ಎಲ್ರಿಗೂ ನಮ್ಮ ಈ ಕಾರ್ಯಕ್ರಮ ಎಲ್ಲರೂ ಕೇಳ್ತಾ ಇದ್ದಾರೆ. ತುಂಬಾ ಈ ಒಂದು ಸೂಕ್ತವಾದಂತಹ ಸಮಯ ಮಾವು ಬೆಳೆ ಬಗ್ಗೆ ನಾವು ಈ ಒಂದು ಸಸ್ಯ ಸಂರಕ್ಷಣೆ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ತಾವು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸೂಕ್ತ ಒಂದು ಉತ್ತರವನ್ನು ನೀಡಬೇಕಾಗತ್ತೆ. ನಾವು ಕೇಳುಗರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237-0477, ಇನ್ನೊಂದು ಸಂಖ್ಯೆ 2237-0488, ಮತ್ತೊಂದು 2237-0499. ಎಷ್ಟಿಡಿ ಸಂಖ್ಯೆ 080. ಸರ್, ವಿಶೇಷವಾಗಿ ಈ ಮಾವು ಬೆಳೆ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರುವುದಂತೆ ಬೇಸಿಗೆ ಬಂದ ತಕ್ಷಣ ಒಂದು ಎಲ್ಲ ಹಣ್ಣಿನ ಅಂಗಡಿಗಳಲ್ಲಿ ಇದು ಕಾಣಿಸುತ್ತೆ. ಹಣ್ಣು ಹಣ್ಣಿನ ರಾಜ ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಈ ಬೆಳೆಗೆ ಯಾವ್ಯಾವ ರೋಗಗಳು ಮತ್ತು ಕೀಟಗಳು ಈ ಒಂದು ಸಮಯದಲ್ಲಿ ಬಾಧಿಸ್ತವೆ, ಅದನ್ನು ಹೇಗೆ ನಾವು ಅದನ್ನು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸೂಕ್ತವಾಗಿ ನಮ್ಮ ಕೇಳುವವರಿಗೆ ವಿವರಿಸಿ ಸರ್. ಇದು ಈಗಾಗಲೇ ಮಾವು ಹಲವಾರು ಜಿಲ್ಲೆಗಳಲ್ಲಿ ಫ್ಲವರಿಂಗ್ ಆಗಿದೆ, ಹೂ ಬಿಟ್ಟಿದೆ. ಈಗ ರಾಮನಗರ ಮೊದಲು ಬಂತು, ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹೊರಹೊಮ್ಮತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಹಲವಾರು ರೋಗ ಕೀಟಗಳು ಈಗ ಕಾಟ ಶುರು ಮಾಡ್ತವೆ. ಮೊದಲನೇದಾಗಿ ಜಿಗಿ ಹುಳು ಅಂತ ಬರುತ್ತದೆ, ಟ್ರೀ ಹಾಪರ್ ಅಂತ ಹೇಳ್ತೀವಿ. ಆಮೇಲೆ ಪೌಡ್ರಿ ಮಿಲ್ಡಿಯು ಅಂತ ಅಂದ್ರೆ ಬೂದಿ ರೋಗ. ಆಮೇಲೆ ಈಗ ಹೂ ತೆನೆ ಕೊಳೆಯುವ ರೋಗ ಬರ್ತದೆ, ಯಾಕೆಂದ್ರೆ ಈಗ ಇಬ್ಬನಿ ಎಲ್ಲ ಬೀಳುತ್ತೆ, ಫಂಗಸ್ ಬರುತ್ತೆ, ಶಿಲೀಂಧ್ರ ಬರುತ್ತೆ, ಅದರಿಂದಾಗಿ ಹೂತೆನ ಕೊಳೆಯುವ ರೋಗ. ಇದರಿಂದ ಗಾಬರಿ ಆಗುವಂತ ಪ್ರಶ್ನೆ ಇಲ್ಲ, ಹೊರಹೊಮ್ಮುವುದು ಮತ್ತೆ ಹೊರಹೊಮ್ಮತ್ತೆ ಮತ್ತು ಡಿಲೇ ಆಗ್ತದೆ. ಆದ್ರೆ ಈ ರೋಗಗಳಿಗೆ ಸರಿಯಾದ ಸೂಕ್ತವಾದ ಕ್ರಮಗಳನ್ನ ಮೂರು ಹಂತದಲ್ಲಿ ತೆಗೆದುಕೊಂಡ್ರೆ, ಅಂದ್ರೆ ಆಕ್ಚುಲಿ ಹೂ ಬಿಟ್ಟಾದ ನಂತರ ನಾವು ಸ್ವಲ್ಪ ಸಮಯ ಪರಾಗಸ್ಪರ್ಶದ ಸಮಯದಲ್ಲಿ ನಾವು ಸ್ಪ್ರೇ ಮಾಡಬಾರದು. ಅದಕ್ಕಿಂತ ಮುಂಚೆ ಈ ಹೂ ಬಿಡುವ ಮುಂಚೆ ಒಂದು ಪ್ರೊಫೈಲಾಟಿಕ್ ಆಗಿ ಒಂದು ಸ್ಪ್ರೇ ತಗೊಂಡು ಸಿಂಪರಣೆಗಳನ್ನ ತಗೊಂಡು ಕಾಪಾಡಬೇಕು. ತದನಂತರ ಹೂ ಸ್ವಲ್ಪ ಸಣ್ಣ ಗೋಲಿ ಆಕಾರದಲ್ಲಿ ಅಥವಾ ಕಾಳಿನ ಆಕಾರದಲ್ಲಿ ಬಂದಾಗ ಪಿಂಡಿ ಅಂತ ಹೇಳ್ತೀವಿ ನಾವು, ಆವಾಗ ನಾವು ಸ್ವಲ್ಪ ಕೆಮಿಕಲ್ಸ್ ನ ಸ್ಪ್ರೇ ಮಾಡಿದ್ರೆ, ಅಂದ್ರೆ ಶಿಲೀಂಧ್ರ ನಾಶಕ ಮತ್ತು ಕೀಟನಾಶಕ ಎರಡನ್ನೂ ಸೇರಿ ಸ್ಪ್ರೇ ಮಾಡಿ ಕಾಪಾಡಿಕೊಂಡಲ್ಲಿ ಒಳ್ಳೆಯ ರೀತಿಯಲ್ಲಿ ಫಸಲನ್ನು ಪಡೆಯಬಹುದಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿದೆ, ಮೊದಲನೇ ಕರೆ ಯಾರು ಅಂತ ನೋಡೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಮಸ್ತೆ, ಮಾತಾಡಿ. ಹಲೋ, ಹಲೋ, ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ನಮಸ್ತೆ, ನಿಮ್ಮ ಪ್ರಶ್ನೆ? ನಾವು ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕು ತಾಜ್ಪುರದಿಂದ ಶಿವಶರಣ ಸೌದಿ ಅಂತ ಮಾತಾಡ ಸರ್. ಹೇಳಿ, ನಿಮ್ಮ ನಿಮ್ಮ ಪ್ರಶ್ನೆ ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ಈಗ ಮಾವಿನಲ್ಲಿ ಎಷ್ಟು ತಳಿ ಇದೆ ಸರ್? ಯಾವ ಮಾವು ಹಚ್ಚಿದ್ರೆ ಸೂಕ್ತ ಅಂತ ನಮ್ಮ ಪ್ರಶ್ನೆ ಸರ್. ತಳಿ ಬಗ್ಗೆ ಮಾತಾಡ್ತಿದ್ದೀರಾ ತಾವು? ಇವತ್ತಿನ ನಮ್ಮ ವಿಷಯ ಮಾವು ಬೆಳೆ, ಸಸ್ಯ ಸಂರಕ್ಷಣೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇರ್ಲಿ, ಪರವಾಗಿಲ್ಲ. ಬಾದಾಮಿ ಒಳ್ಳೆಯ ತಳಿ ಈಗ, ಆದ್ರೆ ಹೈಬ್ರಿಡ್ ಅಂದ್ರೆ ಮಲ್ಲಿಕದ್ದು ಚೆನ್ನಾಗಿದೆ. ಆದ್ರೆ ಅವರು 10-12 ತಳಿಗಳನ್ನ ಬೆಳೀತಾ ಇದೀವಿ. ಇದರಲ್ಲಿ ನಾವು, ನೀವು ಬಾದಾಮಿಯ ಸರ್ವಶ್ರೇಷ್ಠವಾದ ವೆರೈಟಿ ಅಂತ ನಾವು ಈಗ ಭಾವಿಸಿದ್ದೇವೆ. ಈಗ ಕೇಳಿಸ್ತಾ ಇಲ್ಲ ನಿಮಗೆ? ಹಲೋ ಹಲೋ, ಈಗ ಕೇಳಿಸ್ತಾ ಇದೆ? ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆ? ಬಾದಾಮಿ ನೀವು ಹಾಕ್ಬೋದು, ಚೆನ್ನಾಗಿ ಬರ್ತದೆ. ಬಾದಾಮಿಯನ್ನ ಹಾಕ್ಬೋದು, ಇಲ್ಲ ಅಂದ್ರೆ ಹೈಬ್ರಿಡ್ ಮಲ್ಲಿಕನ ಹಾಕ್ಬಹುದು. ಆಮೇಲೆ ಒಳ್ಳೆಯ ವೆರೈಟಿ ಅಂದ್ರೆ ಇಮಾಮ್ ಪಸಂದ್ ಅಂತ ಹಾಕ್ಬಹುದು. ಇವೆಲ್ಲವನ್ನು ನೀವು ಹಾಕ್ಬಹುದು. ಪ್ರಚಲಿತದಲ್ಲಿರುವಂತಹ ಈ ಒಂದು ಮೂರು ಮಾವಿನ ತಳಿಗಳು ಈಗಿನ ಕಾಲಕ್ಕೆ ಸೂಕ್ತವಾಗಿದ್ದಾವೆ. ಹೌದು ಹೌದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕ್ ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅಂತ ಮಾತಾಡಿದ್ರೆ. ನಿಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ ಏನಂದ್ರೆ ರೀ, ಮಾವಿನಲ್ಲಿ ನಾವು ಲಾಭ ತಗೋಬೇಕಾದ್ರೆ ನಾವು ಏನ ಯಾವ್ಯಾವ ತಳಿಯ ಗಿಡಗಳನ್ನ ಹಚ್ಚಬೇಕ್ರಿ, ಮತ್ತ ಅವಕ್ಕ ಕೀಟಗಳ ನಿರ್ವಹಣೆ ಹೆಂಗ್ ಮಾಡ್ಬೇಕ್ರಂತ ಸಂಕ್ಷಿಪ್ತವಾಗಿ ವಿವರಿಸ್ತಾರೆ ಸರ್. ಈಗ ಮಾವಿನಲ್ಲಿ ಹಲವಾರು ತಳಿಗಳಿದ್ದಾವೆ. ನಿಮ್ಮ ಪ್ರದೇಶದಲ್ಲಿ ಬಾದಾಮಿಯನ್ನ ಹೆಚ್ಚಾಗಿ ಬೆಳೀತಾರೆ, ಅಪ್ಪೂಸ್ ಅಂತ ಹೇಳ್ತೀರಾ ನೀವು. ಇದನ್ನ ಒಳ್ಳೆಯ ಕಸಿ ತಳಿಯನ್ನ ಉಪಯೋಗಿಸ್ಬೇಕು. ಹಾಗೂ ಸಸ್ಯ ಸಂರಕ್ಷಣೆ ಅಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಕೊಡಬೇಕು. ಒಂದು ಒಂದು 3 ಅಡಿಯಷ್ಟು ಒಂದೇ ಕೊಂಬೆಯನ್ನು ಬಿಟ್ಟು, ತದನಂತರ ಬ್ರಾಂಚಸ್ ನ ಬಿಟ್ಟು ಅವುಗಳನ್ನ ಪ್ರೂನಿಂಗ್ ಮಾಡಿ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಸಸ್ಯ ಸಂರಕ್ಷಣೆ ಅಂತಂದ್ರೆ ಯೂಸ್ವಲಿ ಈ ಒಂದು ಸಣ್ಣ ಪ್ರಮಾಣದಲ್ಲಿರುವ 3 ವರ್ಷದವರೆಗೆ ನಿಮ್ಗೇನು ಅಂತ ತೊಂದರೆಗಳು ಬರಲ್ಲ ಕೀಟ ಇದರದ್ದು ರೋಗದ್ದು. ಹೂ ಬಿಡುವ ನಂತರ ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾದ ವಿಷಯ ಆಗ್ತದೆ. ಹೂ ಬಿಟ್ಟ ನಂತರ ನೀವು ಹೂ ಬಿಡುವಕ್ಕಿಂತ ಮುಂಚೆ 3 ವರ್ಷ ಅಥವಾ 4 ವರ್ಷದ ನಂತರ ಹೂ ಬಿಡುವ ಮುಂಚೆ ಒಂದು ಸ್ಪ್ರೇಯನ್ನು ತಗೋಬೇಕಾಗುತ್ತೆ. ಅಂದ್ರೆ ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕ ಎರಡೂ ಸೇರಿದ ಕಾಂಬಿನೇಷನ್ ಅನ್ನು ಒಂದು ತಗೋಬೇಕಾಗುತ್ತೆ. ಆಮೇಲೆ ಕಾಯಿ ಸ್ವಲ್ಪ ಹರಳು ತರ ಜೋಳದ ಆಕಾರದಲ್ಲಿ ಆದ ನಂತರ ಇನ್ನೊಂದು ಸ್ಪ್ರೇನ ತಗೋಬೇಕು. ಅದನ್ನ ನಾವು ಎಲ್ಲಾ ಶಿಲೀಂಧ್ರ ನಾಶಕಗಳು ಯಾವ ಕಾಂಬಿನೇಷನ್ಸ್ ನಲ್ಲಿ ನಾವು ಸ್ಪ್ರೇ ಮಾಡಬೇಕು ಮತ್ತೆ ಎಷ್ಟು ಅದನ್ನ ನೀರಲ್ಲಿ ಹಾಕೊಂಡು ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದೇವೆ. ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಹೂ ಬಿಟ್ಟಾಗ ನೀವು ಯಾವುದೇ ಸ್ಪ್ರೇ ತಗೋಬಾರ್ದು, ಯಾಕೆಂದ್ರೆ ಪರಾಗಸ್ಪರ್ಶ ಆಗ್ತಾ ಇರುತ್ತೆ, ಆಗ ನೀವು ಸ್ಪ್ರೇ ಮಾಡಬಾರ್ದು. ಈಗ ಮೊದಲನೇದಾಗಿ ಯೂಸ್ವಲಿ ಫ್ಲವರ್ ಆಗಕ್ಕಿಂತ ಮುಂಚೆ ಸಲ್ಫರ್ ನ ಯೂಸ್ ಮಾಡ್ತಾರೆ, ಅಂದ್ರೆ ಸಲ್ಫರ್ ಅಂತ ಗಂಧಕ, ಅದರ ಜೊತೆನಲ್ಲಿ ಯಾವ್ದಾದ್ರು ಒಂದು ಇನ್ಸೆಕ್ಟಿಸೈಡ್ ಥೈಮಾಕ್ಸಾಮ್ ಅಂತ ಸಿಗ್ತದೆ, ಥಯೋಮೆಕ್ಸ್ ಮೆಥೋಕ್ಸಾಮ್ ಅಂತ, ಇಮಿಡಾಕ್ಲೋರೋಪಿಡ್ ಅಂತ ಸಿಗ್ತದೆ, ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಸಿಗುತ್ತೆ, ಅಸಿಫೇಟ್ ಅಂತ ಸಿಗುತ್ತೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ವಿತ್ ಗಂಧಕನೋ ಅಥವಾ ಇನ್ನೊಂದು ಯಾವ್ದಾದ್ರು ಇದು ಒಂದು ಇದು ಫಂಗಿಸೈಡ್ ಜೊತೆಯಲ್ಲಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ್ರೆ ಅದು ನೀವು ಕಾಪಾಡಿಕೊಳ್ಳಬಹುದು. ಕಾಯಿ ಆದ ನಂತರ ನೀವು ಅದನ್ನ ಮಾಗಿದ ಹಂತದಲ್ಲಿ 100-140 ದಿವಸದವರೆಗೆ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಬರುತ್ತೆ, ಅವುಗಳನ್ನ ಹಾರ್ವೆಸ್ಟ್ ಮಾಡಿ ನೀವು ಮಾರ್ಕೆಟ್ಗೆ ಕೊಡಬಹುದು. ಸಸ್ಯ ಸಂರಕ್ಷಣೆ ಯಾವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಿಮಗೆ ಸರಿಯಾದ ರೀತಿಯಲ್ಲಿ ಫಲ ಅವನ್ನು ನೋಡ್ಕೊಳ್ಳೋದ್ರಷ್ಟೇ ಇದರಲ್ಲಿ ಸಸ್ಯ ಸಂರಕ್ಷಣೆ. ಗಿಡಕ್ಕೆ ಅಷ್ಟು ತೊಂದರೆ ಆಗುದಿಲ್ಲ. ಗಿಡವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಅದಕ್ಕೆ ಸರಿಯಾದ ಗೊಬ್ಬರ ಮತ್ತು ನೀರನ್ನು ಒದಗಿಸ್ಬೇಕು. ಅದೇ ರೀತಿಯಲ್ಲಿ ಈಗ ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಈ ಲಘು ಪೋಷಕಾಂಶಗಳ ಮಿಶ್ರಣ ಬಂದಿದೆ, IHR ನವರು ರಿಲೀಸ್ ಮಾಡಿದ್ದಂಥದ್ದು. ಅದು 5 g/L ಹಾಕೊಂಡು ಸ್ಪ್ರೇ ಮಾಡಬೇಕು. ಮಾಡಿದ್ರೆ ನಿಮಗೆ ಸದೃಢವಾದ ಗಿಡ ಇರ್ತದೆ. ಆಮೇಲೆ ಬಾದಾಮಿ ವೆರೈಟಿ ಹಾಕಿದಲ್ಲಿ ನೀವು ಒಂದು 4-5 ವರ್ಷದ ನಂತರ ಸುಣ್ಣವನ್ನ ಜುಲೈ ಮಳೆಗಾಲದ ಕೊನೆಯ ಭಾಗದಲ್ಲಿ ಹಾಕೊಂಡು ಹೋಗ್ಬೇಕು. ಅವಾಗ ನಿಮಗೆ ಈ ಒಳಗಿನ ತಿರುಳು ಹೋಗುವಂತದ್ದು ತೊಂದರೆ ಆಗುವಂತದ್ದು ತಪ್ಪುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮಾವು ಸುಲಭವಾದ ಬೆಳೆ, ಬೆಳಿಬಹುದು. ಆದ್ರೆ ಯಾವಾಗ ಫ್ಲವರಿಂಗ್ ಆಗ್ತದೆ ಅಂದ್ರೆ ಹೂ ಬಿಡುತ್ತೆ, ಆಗ ಸ್ವಲ್ಪ ಕಾಪಾಡಿಕೊಳ್ಬೇಕು. ಸರ್, ನಮ್ದು ಇನ್ನೊಂದು ಪ್ರಶ್ನೆ ರೀ. ಕೇಳಿ ಸರ್, ಇದು ದ್ವೈವಾರ್ಷಿಕ ಬೆಳೆ ಅಂತಾರ್ರಿ, ಅದನ್ನ ಏಕವಾರ್ಷಿಕ ಬೆಳೆ ಅಂತೇಳಿ ಏನಾದ್ರೂ ಮಾಡ್ಕೊಳಕ್ ಅವಕಾಶ ಅದಾರ್ರಿ? ನಿಮ್ದು ಒಳ್ಳೆಯ ಪ್ರಶ್ನೆ. ಒಂದು ಈಗ ಬಾದಾಮಿ ಆದ್ರೆ ಹಲವಾರು 2 ವರ್ಷಕ್ಕೊಂದ್ಸರಿ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಈಗ ಹೈಬ್ರಿಡ್ಸ್ ಬಂದಿದೆ, ಹೈಬ್ರಿಡ್ಸ್ ಬಂದ್ಬಿಟ್ಟು ಈಗ ಮಲ್ಲಿಕಾ ಅಂತ ಬಂದಿದೆ, ಅದು ಪ್ರತಿ ವರ್ಷನೂ ಬಿಡುತ್ತೆ. ಅಂತ ತಳಿಗಳನ್ನು ಹಾಕೋಬಹುದು. ಮಲ್ಲಿಕಾ ಹೈಬ್ರಿಡ್ ಇದೆ, ಹೌದು ಹೈಬ್ರಿಡ್, ಹೌದು ಅದು ಪ್ರತಿ ವರ್ಷನು ಬಿಡುತ್ತೆ. ಆಯ್ತು ಸರ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್. ಧನ್ಯವಾದ ಮಕರ ಸಂಕ್ರಮಣದ ಶುಭಾಶಯಗಳು ತಮಗೂ ಕೂಡ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಂದಿನ ಕರೆ ಯಾರು ನೋಡೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಚಂದ್ರ ಸರ್, ಮಂಡ್ಯ ತಾಲೂಕು ದುಡ್ಡ ಹೋಗ್ಬಿಡಿ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ನಿಮ್ಮ ಪ್ರಶ್ನೆ ಚಂದ್ರ ಅವರೇ? ಸರ್, ನಾವು ಈ ಹೇಳಿ ಮಲ್ಲಿಕಾಳು ಎಲ್ಲಿ ಸಿಗ್ತವೆ ಸರ್, ಕಸಿ ಗಿಡಗಳು ಸರ್? ಹಾಗೆ ಬರೀ ಇದೆ ಮಾತ್ರ ಇಲ್ಲ ಉಂಟೆ ಹಾಗೆ ನಮ್ಮ ಹಿರಿಯ ತೋಟಗಾರಿಕೆ ನಿರ್ದೇಶಕರಾದಂತಹ ಲಲಿತಾ ಮೇಡಮ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾರೆ. ನಿಮ್ಗೆ ಮಾವಿನ ಸಸಿಗಳು ಎಲ್ಲಾ ತಾಲೂಕಲ್ಲಿ ತೋಟಗಾರಿಕೆ ಇಲಾಖೆ ನರ್ಸರಿಗಳಲ್ಲಿ ಸಿಗುತ್ತೆ. ಅಲ್ಲಿ ನೀವು ಅಲ್ಲಿ ಪ್ರಯತ್ನ ಪಟ್ಟರೆ ಮಂಡ್ಯ ತಾಲೂಕಲ್ಲಿನು ನರ್ಸರಿ ಇದೆ, ಹುಣಸೆ ಹಲಸೂನು ಸಿಗಬಹುದು ಅಲ್ಲಿ. ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಹೆಸರುಘಟ್ಟದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಸಿಗುತ್ತೆ. ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಇದಾವಲ್ಲ, ಅಲ್ಲಿ ಸಹ ನಿಮ್ಗೆ ನರ್ಸರಿಗಳಲ್ಲಿ ಮಾವು ಹುಣಸೆ ಹಲಸು ಎಲ್ಲಾ ತರ ಸಸಿಗಳು ಸಿಗುತ್ತೆ. ವಿಸಿ ಫಾರಂ ಅಲ್ಲೂ ಸಹ ಕೃಷಿ ಕಾಲೇಜ್ ಇದೆ ನೋಡಿ, ಅಲ್ಲೂ ಸಿಗುತ್ತೆ. ನೀವು ಏನಿಲ್ಲ, ನಿಮ್ಮ ಜಮೀನಿನ ಒಂದು ಪಹಣಿ ತಗೊಂಡು ಹೋಗಿ ಅಷ್ಟೇ ಸಾಕು. ಪಹಣಿ ಮತ್ತೆ ಅವ್ರದ್ದು ಅದಕ್ಕೊಂದು ಬೆಲೆ ನಿಗದಿ ಮಾಡಿರ್ತಾರೆ, ಆ ಬೆಲೆ ಪಾವತಿಸಿ ತಗೋಬೇಕು ನೀವು. ಚಂದ್ರ ಅವರೇ, ಆದಷ್ಟು ಕೂಡ ಸರ್ಕಾರ ಒಂದು ಏನು ನಿಗದಿ ಮಾಡಿದಂತಹ ದರ ಇರುತ್ತೆ ಅದನ್ನ ಕೊಡಿ, ಪಾವತಿಸಿ ತಗೋಬೇಕು. ಅವರು ಹೆಚ್ಚಿನ ಪ್ರಮಾಣದಲ್ಲಿ ನೀವು ನಮ್ಮ ತೋಟಗಾರಿಕೆ ಸಹಾಯಕ ತೋಟಗಾರಿಕೆ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲೇ ಖರೀದಿ ಮಾಡಿ. ಹೊರಗಿನಿಂದ ಒಂದು ಸಸಿಗಳು ಅಷ್ಟೊಂದು ಗುಣಮಟ್ಟದಾಗಿರುವುದಿಲ್ಲ. ತೋಟಗಾರಿಕೆ ಇಲಾಖೆ ನರ್ಸರಿಗಳಿಗೆ ಹೋಗೋದು ಬಹಳ ಉತ್ತಮ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಯಾರು ನೋಡೋಣ. ಹಲೋ, ಹಲೋ, ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಸೂಟಿ ಕೆಲಸಕ್ಕೆ ರದ್ದಿ ಕೆರೆಯಲ್ಲಿ ಮಾತಾಡ್ತಾ ಇರೋದು. ನಿಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ ಏನಂದ್ರೆ, ಮಾವಿನ ಇದರಲ್ಲಿ ಜೈವಿಕ ನಿಯಂತ್ರಣ ಕೀಟ ಬಾಧೆ ಐತೆ, ಏನ್ ಮಾಡೋದು ಸರ್? ಜೈವಿಕವಾಗಿ ಹೇಗೆ ನಿಯಂತ್ರಿಸಬಹುದು? ನಿಮ್ಮ ಪ್ರಶ್ನೆ ನಮ್ಮ ಲಲಿತಾ ಮೇಡಮ್ ಅವರು ಉತ್ತರಿಸ್ತಾ ಇದ್ದಾರೆ. ಜೈವಿಕವಾಗಿ ನಿಯಂತ್ರಣ ಮಾಡೋದು, ಕೀಟನಾಶಕ ಆದ್ರೆ ಮಾವಿನ ಹಾನಿ ಆಗುತ್ತಲ್ಲ ಸರ್? ಹೇಳೋದು ನಿಜಾನೇ. ಇದು ಜೈವಿಕವಾಗಿ ಮಾಡಬಹುದು, ಆದ್ರೆ ಇದು ಒಂದು ಏನು ಅಂದ್ರೆ ಕೆಲವು ಕೀಟಗಳಿಗೆ ಮತ್ತು ರೋಗ ಬಾಧೆಗಳನ್ನ ತಡೆಯೋದು ಸ್ವಲ್ಪ ಕಷ್ಟ. ಒಂದು ಹಂತದಲ್ಲಿ ಒಂದು ಯಾವುದೇ ಕೆಮಿಕಲ್ಗೆ ನಿರೀಕ್ಷಣಾ ಅವಧಿ ಅಂತ ಇರತ್ತೆ. ಈಗ ಸ್ಪ್ರೇ ಮಾಡಿ ಹಣ್ಣು ಬರ್ಲಿಕ್ಕೆ ಒಂದು 100 ರಿಂದ 140 ದಿವಸದೊಳಗಡೆ ತಗೊಳುತ್ತೆ. ಅದರಿಂದಾಗಿ ನಿರೀಕ್ಷಣಾ ಅವಧಿಯಲ್ಲಿ ಯಾವುದು ನಮಗೆ ಫೀಸಿಬಲ್ ಆಗುತ್ತೆ ಅಂತದನ್ನ ಹೊಡಿಲಿಕ್ಕೆ ನಾವು ರೆಕಮೆಂಡ್ ಮಾಡ್ತೇವೆ. ಇದು ಯೂಶ್ವಲಿ 60 ರಿಂದ 70 ದಿವಸ ಗ್ಯಾಪ್ ಅಲ್ಲಿ ನಾವು ಹಣ್ಣನ್ನ ಕೊಯ್ಲು ಮಾಡೋದ್ರಿಂದ ಸ್ಪ್ರೇ ಮಾಡಿದ ನಂತರವೂ ಯಾವುದೇ ತೊಂದರೆ ಆಗುದಿಲ್ಲ. ಆಮೇಲೆ ಡೋಸೇಜ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದರಲ್ಲಿಂದ ತೊಂದರೆ ಇಲ್ಲ. ಜೈವಿಕವಾಗಿ ಕಂಟ್ರೋಲ್ ಮಾಡೋದು ಯಾವುದು ಅಂತಂದ್ರೆ, ನೀವು ಸದೃಢವಾಗಿ ಒಂದು ಇದು ಗಿಡಗಳನ್ನ ಇಟ್ಕೋಬೇಕು. ಹಾಗೆ ಹಣ್ಣಿನ ನೊಣಕ್ಕೆ ನಿಮಗೆ ಇದಿದೆ, ಯಾವುದು ಫೆರಮೋನ್ ಟ್ರಾಪ್ಸ್ ಅಂತ ಇದೆ, ಮೋಹಕ ಬಲೆಗಳು, ಅದು ಜೈವಿಕವಾಗಿ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಿದೀವಿ ಅಂತ ಅಂದ್ಕೊಂಡಿದ್ವಿ. ಮುಂದಿನ ಕರೆ ಯಾರು ನೋಡೋಣ. ಹಲೋ, ಹಲೋ, ನಮಸ್ತೆ ಸರ್. ಸಂಕ್ರಾಂತಿ ಶುಭಾಶಯಗಳು ತಮಗೂ ಕೂಡ ಸರ್. ನಮ್ಮ ನಿಲಯದ ಪರವಾಗಿ ಹಾಗೂ ತೋಟಗಾರಿಕೆ ಇಲಾಖೆ ಪರವಾಗಿ ತಮಗೂ ಕೂಡ ಶುಭಾಶಯಗಳು. ನಿಮ್ಮ ಪ್ರಶ್ನೆ? ಸರ್, ಪ್ರಶ್ನೆ ಏನಿಲ್ಲ ಸರ್, ನಾನು ತೋಟಗಾರಿಕೆ ಇಲಾಖೆ ಅಲ್ಲ, ನಾನು ಒಂದು ಮಾಹಿತಿ ಕೇಳಬೇಕಾಗಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದ್ರು. ಸರ್, ಏನಿಲ್ಲ, ನಾನು ಬ್ಲೈಂಡ್, ನನಗೆ ಒಂದು ಮನೆ ಮಠ ಏನಿಲ್ಲ, ಅದಕ್ಕೆ ನಿಮ್ಮಿಂದ ಆಕಾಶವಾಣಿಯಿಂದ ಏನಾನೆ ಸಹಾಯ ಮಾಡ್ತೀರಾ ಏನು ಸಹಿತ? ಇಲ್ಲ ಇಲ್ಲ, ಇದು ಕೇಳೋಣ ಕಾಲ್ ಮಾಡ್ತೇನೆ ಸರ್. ಅಲ್ಲಲ್ಲ, ಇದು ಪೂರ್ತಿ ಮಾವು ಬೆಳೆ ಸಸ್ಯ ಸಂರಕ್ಷಣೆ ವಿಷಯ ಇವತ್ತು ಮಾತಾಡ್ತಾ ಇರೋದು. ಆಯ್ತು, ಮುಂದೆ ಒಂದ್ಸಲ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಸಮಯವಿದ್ದಾಗ ಬಂದು ಭೇಟಿಯಾಗಿ. ಮುಂದಿನ ಕರೆ ಯಾರು ನೋಡೋಣ. ಹಲೋ, ಹಲೋ, ಹಲೋ, ಹಲೋ, ಯಾರು ಮಾತಾಡ್ತಿರೋದು? ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ. ಚಿತ್ರದುರ್ಗದ ಪದ್ಧತಿ ಅಂದ್ರೆ 40 ಗಿಡ ನಾಟಿ ಮಾಡಿ ಅದನ್ನ ನಿರ್ವಹಣೆ ಮಾಡೋದು ಸುಲಭ ಆಗುತ್ತೆ. ಅಧಿಕ ಸಾಂದ್ರತೆಯಲ್ಲಿ ಗಿಡ ನಾಟಿ ಮಾಡಿದ್ರೆ ಅದಕ್ಕೆ ನಿರ್ವಹಣೆ ಬಹಳ ಹೆಚ್ಚು ನಿರ್ವಹಣೆ ಮಾಡ್ಬೇಕಾಗಿ ಬರುತ್ತೆ. ಹಾಗಾಗಿ ನಿರ್ವಹಣೆ ಮೇಲೆ ಅವರು ಯಾವ ರೀತಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಮೇಲೆ ನೀವು ಅಂತರವನ್ನ ಮಾಡಿಕೊಂಡು ನಾಟಿ ಮಾಡ್ಕೋಬಹುದು. ಮೇಡಮ್, ಇನ್ನೊಂದು ಪ್ರಶ್ನೆ, ಇದು ಈಗ ನೀವು ಮಾವು ಬೆಳೀತಕ್ಕಂತ ಒಂದು ರೈತರಿಗೆ ಸರ್ಕಾರದಿಂದ ಯಾವ ಯಾವ ಒಂದು ಸಬ್ಸಿಡಿ ಅನೇಕ ದೊರೆತಿದೆ ಅಂತ? ಈಗ ದಾಳಿಂಬೆ, ಬಾಳೆ, ಅದು ಇನ್ನಿತರ ಒಂದು ಎಲ್ಲ ಒಂದು ಬೆಳೆಗಿದ್ದಂಗೆ, ಇದಕ್ಕೆ ಯಾವ ರೀತಿಯಿಂದ ಒಂದು ಒಂದು ಬ್ಯಾಂಕಿನಿಂದ ಸಾಲ ಸೌಲಭ್ಯಗಳು ಸಬ್ಸಿಡಿ ಇರ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್. ಅದೇ ರೀತಿ ನಿಮಗೆ NREGS ಅಂತ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಅದರಲ್ಲಿ ನೀವು ಏರಿಯಾ ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಅಂತ ಒಂದಿದೆ, ನಿಮ್ಮ ತೋಟದಲ್ಲಿ ನೀವು ತೋಟವನ್ನು ನಿರ್ಮಿಸಿಕೊಳ್ಬಹುದು ಅಲ್ಲಿ, ಇದರಲ್ಲಿ ಅದಕ್ಕೆ ಕೂಡ ಅವಕಾಶ ಇದೆ. ಆಮೇಲೆ ಮಾವಿಗೆ ಸಾಕಷ್ಟು ಈಗ ಕ್ರೇಟ್ಸ್ ಅಂತ ಇದೆ, ಪ್ಲಾಸ್ಟಿಕ್ ಕ್ರೇಟ್ಸ್ ಅಥವಾ ಡಬ್ಬಗಳು ಏನಾದ್ರು ಬೇಕು ಅಂತಂದ್ರೆ, ಅಥವಾ ಮೋಹಕ ಬೆಲೆಗಳು ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾದ್ರೆ ಇವುಗಳೆಲ್ಲನು ಸಬ್ಸಿಡಿ ದರದಲ್ಲಿ ಒದಗಿಸ್ಕೊಡ್ತಾರೆ. ಅದೇ ರೀತಿಯಲ್ಲಿ ಪ್ಯಾಕ್ ಹೌಸ್ ಅಂತ, ಈಗ ಪ್ಯಾಕ್ ಮಾಡ್ಲಿಕ್ಕೆ ಹಣ್ಣುಗಳನ್ನು ಕೊಯ್ದದನ್ನ ಪ್ಯಾಕ್ ಮಾಡ್ಲಿಕ್ಕೆ ಪ್ಯಾಕ್ ಹೌಸ್ಗೆ ಕೂಡ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ RKVA ನಡಿ. ಹಂಗೆ ತೋಟದಲ್ಲಿ ನೀವು ಫಾರ್ಮ್ ಪಾಂಡ್ ಮಾಡ್ಕೊಳ್ತೀರಾ ಅಂದ್ರೆ ಅದಕ್ಕೆ ಕೂಡ ಅವಕಾಶ ಇದೆ. ಆಮೇಲೆ ಈ ಮಾವಿಗೆ ಸಾಕಷ್ಟು ಪ್ರೋಗ್ರಾಮ್ಗಳು ಇದಾವೆ, ಸಾಕಷ್ಟು ಪ್ರೋಗ್ರಾಮ್ಗಳು ಇದಾವೆ. ಇದನ್ನ ಇಲಾಖೆನಲ್ಲಿ ನೀವು ಸಂಪರ್ಕಿಸಿದ್ರೆ, ಚಳ್ಳಕೆರೆಯಲ್ಲಿರುವ ಇಲಾಖೆಯಲ್ಲಿ ಸಂಪರ್ಕಿಸಿದ್ರೆ ಅವರು ಎಲ್ಲಾ ಮಾಹಿತಿಯನ್ನು ನೀಡ್ತಾರೆ. ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಯಾರನ್ನ ನೋಡೋಣ? ಹಲೋ ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡ್ತಿದ್ರು? ಹಲೋ, ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಿದ್ದೀನಿ. ಹೇಳಿ ಡಾಕ್ಟರ್. ನೋಡಿ, ಈಗ ನಮ್ಮ ಸಾಗರದಲ್ಲಿ ಇವರು ಮಾವಿನಕಾಯಿ ಯಾವಾಗ ನೋಡಿದ್ರು ಮಾರುಕಟ್ಟೆ ಅಂತ ಮಾವಿನ ಕಟ್ಟೆಯನ್ನ ಮಾವಿನಕಾಯಿಯನ್ನ ನಾವು ಬೆಳಿಬೇಕು ಅಂತ ಯೋಚನೆ ಮಾಡಿದೀವಿ. ಆದ್ರೆ ಆ ತಳಿ ಹೇಗೆ ವೃದ್ಧಿ ಮಾಡ್ಬೇಕು, ಅಥವಾ ನಾವೇ ಮಾಡ್ಬೋದಾ, ಅಥವಾ ಬೇರೆ ಕಡೆ ಕೃಷಿ ಇಲಾಖೆಯಿಂದ ತರ್ಸ್ಕೊಳ್ಬೇಕಾ ಏನು ಅನ್ನೋದೇ ಸ್ವಲ್ಪ ಸೋಜಿಗವಾಗಿ ಕಾಣ್ತಾ ಇದೆ. ತಮ್ಮತ್ರ ಉತ್ತರ ಪಡೆಯೋಣ ಅಂತ ಕರೆ ಮಾಡಿದ್ವಿ. ತಳಿ ಯಾವ್ದು ಅಂದ್ರೆ ತಾವು? ಮಾವಿನಕಾಯಿ ನೋಡಿ ಯಾವಾಗ್ಲೂ ಸಿಗ್ತಾನೆ ಇರುತ್ತೆ ಕಾಯಿ. ಹೌದು, ಯಾವಾಗ್ಲೇ ಮಾರ್ಕೆಟ್ಗೆ ಹೋದ್ರು ಕೂಡ ಮಾರ್ಕೆಟ್ ಸಿಗ್ತಾ ಇರುತ್ತೆ. ಅಂತ ಮಾರುಕಟ್ಟೆಯನ್ನ ಅಲ್ಲ, ಅಂತ ಮಾವಿನ ಕಾಯಿಯನ್ನ ನಾವು ಬೆಳೆಯೋದ ಹೇಗೆ ಸಾಗರ ತಾಲೂಕಲ್ಲಿ ಅಥವಾ ಶಿವಮೊಗ್ಗದ ವಾತಾವರಣದಲ್ಲಿ ಬೆಳಿಬಹುದಾ? ಬೆಳಿಲಿಕ್ಕೆ ನಾವ್ ಏನ್ ಮಾಡ್ಬೇಕು, ಅಥವಾ ಅಂತ ಮಾವಿನಕಾಯಿ ತೋಟವನ್ನ ಬೆಳೆಸೋದಾದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದೇ ಸ್ವಲ್ಪ ಯಕ್ಷ ಪ್ರಶ್ನೆ ಆಗಿದೆ. ಡಾಕ್ಟರ್ ಸಾಹೇಬ್ರೆ, ಏನಾಗುತ್ತೆ ಅಂದ್ರೆ ಮಾವು ನಮಗೆ ಗೊತ್ತಿರುವ ಒಳ್ಳೆಯ ತಳಿಗಳು ಎಲ್ಲವೂ ನಮ್ಗೆ ಏಪ್ರಿಲ್ ನಿಂದ ಜುಲೈ ಅಥವಾ ಆಗಸ್ಟ್ ವರೆಗೆ ಸಿಗ್ತದೆ. ಅದರ ಮುಂಚೆ ಮತ್ತು ಆಚೆ ಸಿಗುವಂತದ್ದು ಬೇರೆ ಬೇರೆ ರೀಜನ್ ಗಳಿಂದ, ಅಂದ್ರೆ ಬೇರೆ ರಾಜ್ಯಗಳು, ಬೇರೆ ಇವುಗಳಿಂದ ನಮಗೆ ದೊರೀತಾ ಇರುತ್ತೆ. ಆದ್ರೆ ನೀವು ಹೇಳುವ ಕೆಲವು ಕಾಯಿಗಳು, ಅಂದ್ರೆ ಈಗ ಮಿಡಿ ಉಪ್ಪಿನಕಾಯಿಗೆ ಬರುವಂತ ಕಾಯಿಗಳು, ತೋತಾಪುರಿ, ಇಂಥವು ಹಲವಾರು ಸೀಸನ್ ಅಲ್ಲದ ಪೀರಿಯಡ್ ನಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯತೆಗಳಿದೆ. ಬೆಳೆಯನ್ನ ಬೆಳಿಲಿಕ್ಕೆ ಇಲಾಖೆ ಯಾಕೆ ಹೆಚ್ಚಿನ ಕ್ರಮ ಕೈಗೊಳ್ಳಬಾರದು, ಸಾಕಷ್ಟು ಅವಶ್ಯಕತೆ ಪೂರೈಸಬೇಕು ಅಂತ ಆಗತ್ತಲ್ಲ? ಅಲ್ಲ ಅಲ್ಲ, ಅದು ಏನಂದ್ರೆ ಎಲ್ಲಾ ವೆರೈಟಿಗಳು ಆತರ ಕಮರ್ಷಿಯಲ್ ಆಗಿ ಬರೋದಿಲ್ಲ. ಅಂದ್ರೆ ಕೆಲವು ಇದೇ ತಳಿಗಳಲ್ಲಿ ಪ್ಯಾಕ್ಲೋಬ್ಯೂಟ್ರೋಜಾಲ್ ಅಂತ ಒಂದು ಕೆಮಿಕಲ್ ಅನ್ನ ರೂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ರೂಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಯೂಸ್ವಲಿ ಜುಲೈ ಇಂದ ಸೆಪ್ಟೆಂಬರ್ ನಲ್ಲಿ ಈ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಅವಧಿಗಿಂತ ಮುಂಚೆ ಕ್ರಾಪ್ ಬರ್ತದೆ, ಅವಾಗ ಮಾರುಕಟ್ಟೆನಲ್ಲಿ ಒಳ್ಳೆ ರೇಟ್ಗೆ ಸಿಗ್ತದೆ. ಈ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಆದ್ರೆ ಈ ಟ್ರೀಟ್ಮೆಂಟ್ ಏನಂದ್ರೆ ಈಗ ಜೈವಿಕವಾಗಿ ಈ ಜೀವಿತಾವಧಿಯನ್ನ ಕಡಿಮೆ ಮಾಡ್ತದೆ ಅದು. ಅದರಿಂದ ಅದನ್ನ ನಾವು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ. ಆದ್ರೆ ಕೆಲವರು ಕಮರ್ಷಿಯಲ್ ಆಗಿ ಮಾಡ್ತಾರೆ, ಅದು ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ತಮಿಳ್ನಾಡಿನಿಂದ, ಕೇರಳದ ಕೆಲವು ಅಂತರದಿಂದ ಇಲ್ಲಿ ನಮ್ಮ ಮಾರ್ಕೆಟ್ಗೆ ಬರ್ತದೆ. ಈಗ ತೋತಾಪುರಿನ 85 ರೂಪಾಯಿ ಕಿಲೋ ಅಂತ ಮಾರ್ತಾರೆ, ಈಗ ಸಿಗ್ತದೆ, ಅದನ್ನ ಮಾರ್ತಾರೆ. ಆದ್ರೆ ಕೆಲವು ರೀಸನ್ಸ್ಗೆ ರಿಸ್ಟ್ರಿಕ್ಟೆಡ್, ಅದು ವೆದರ್ಗೆ ಬಹಳ ವೆದರ್ ಫ್ಲಕ್ಚುಯೇಷನ್ಸ್ ನ ಬಹಳ ಫ್ಲವರಿಂಗ್ ಡಿಟರ್ಮಿನ್ ಮಾಡ್ತದೆ. ಅಂದ್ರೆ ನಿರ್ದಿಷ್ಟವಾಗಿ ಅದಕ್ಕೆ ಒಂದು ನೈಟ್ ಟೆಂಪರೇಚರ್ ಬೇಕಾಗ್ತದೆ, ಒಂದು ನೀರು ಕೊರತೆ ಆದ ರೀತಿಯಲ್ಲಿ ಇರಬೇಕು. ಅದಕ್ಕೆ ಅದು ಈಗ December 2 ಇಂದ January ಫ್ಲವರಿಂಗ್ ಆಗ್ತದೆ ಮ್ಯಾಂಗೋದಲ್ಲಿ. ಇದು ಹಲವಾರು ಕಡೆ ಈ ಪೊಕ್ಲೋಬ್ಯೂಟ್ರೋಜಾಲ್ ಹಾಕ್ತಾರೆ. ಕೆಲವೊಂದು ಕಡೆ ಏನಾಗ್ತದೆ ಅಂದ್ರೆ ಬಾರಾಮಾಸಿ ತಳಿ ಅಂತ ಇದೆ, ಅದು 3 ಸಾರಿನೂ ಬಿಡ್ತಾ ಇರ್ತದೆ ಫ್ಲವರಿಂಗ್. ಕೆಲವು ತೋತಾಪುರಿ ಇದೆ, 2 ಸಾರಿ ಬಿಡ್ತಾ ಇರ್ತದೆ. ಕೆಲವು ತಳಿಗಳಿದಾವೆ, ಅದು ಎಲ್ಲದು ಕಮರ್ಷಿಯಲ್ ಆಗಿ ಎಲ್ಲಾ ಇದಕ್ಕೆ ಆಗುದಿಲ್ಲ, ಅಂದ್ರೆ ಎಲ್ಲಾ ಭೂಮಿಗೂ ಆಗುತ್ತೆ ಅಂತ ಇಲ್ಲ. ಅದರ ನಿರ್ದಿಷ್ಟ ಆ ಒಂದು ಎಕೋ ಸಿಸ್ಟಮ್ಗೆ ಡೆವಲಪ್ ಆಗಿ ಆಗ್ತರ ಬರ್ತಾ ಇರ್ತದೆ. ಈಗ ಕಮರ್ಷಿಯಲ್ ಆಗಿ ದೊರಕ್ತಾ ಇರೋದು ಮಾರ್ಕೆಟ್ ನಲ್ಲಿ ಹಲವಾರು ಕಡೆಯಿಂದ ಸಂಗ್ರಹಿಸಿದ್ದು. ಈಗ ರೋಡ್ ಸಿಸ್ಟಮ್ಸ್ ಚೆನ್ನಾಗಿದೆ, ಸಂಪರ್ಕಗಳು ಚೆನ್ನಾಗಿದೆ, ಸಪ್ಲೈ ಚೈನ್ಸ್ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಅವೈಲಬಿಲಿಟಿ ಎಲ್ಲಾ ಪೀರಿಯಡ್ ನಲ್ಲೂ ಸಿಗ್ತದೆ. ಹೌದು, ಮಲೆನಾಡು ಪ್ರಾಂತ್ಯದಲ್ಲಿ ನಾವು ಕೂಡ ಅದನ್ನ ಬೆಳಿಲಿ ಪ್ರಯತ್ನ ಪಡಬಹುದಾಕ್ಕದು ಉತ್ತಮ ಫಲವನ್ನು ಕೊಡುತ್ತಾ? ಇಲ್ಲ, ಮಲೆನಾಡು ಒಳ್ಳೆಯ ಸೂಕ್ತವಾದದ್ದಲ್ಲ. ಮಲೆನಾಡಿನಲ್ಲಿ ನಿಮಗೆ ಬಹಳ ಒಳ್ಳೇದು ಅಂತಂದ್ರೆ ನಮಗೆ ಮಿಡಿ ಉಪ್ಪಿನಕಾಯಿಯ ತಳಿಗಳಿದ್ದಾವೆ, ಸಾಕಷ್ಟು ಒಳ್ಳೆ ತಳಿಗಳಿದ್ದಾವೆ. ಆಮೇಲೆ ಅದು ಒಂದೊಂದು ಕೂಡ 5-5 ರೂಪಾಯಿಗೆ ಹೋಗುವಷ್ಟು ಬೆಲೆಯ ಒಳ್ಳೊಳ್ಳೆ ಕರ್ಪೂರ ಅಂತ ಇದೆ. ಹಲವಾರು ತಳಿಗಳಿದ್ದಾವೆ. ನಿಮ್ಗೆ ಗೊತ್ತಿರಬೇಕು ಮಿಡಿ ಉಪ್ಪಿನಕಾಯಿ ಅಂತ, ಅದು ಹೋಲ್ ಫ್ರೂಟ್ ನೇ ಹಾಕಿ ಉಪ್ಪಿನಕಾಯಿ ಮಾಡ್ತಾರೆ. ಆ ತಳಿ ಬಹಳ ಕಮರ್ಷಿಯಲ್ ಆಗಿ ಓಡ್ತಾ ಇದೆ ಈಗ, ಕಮರ್ಷಿಯಲ್ ಆಗಿ ಸಿರ್ಸಿನಲ್ಲಿ, ಶಿವಮೊಗ್ಗದಲ್ಲಿ ಇದೆಲ್ಲ. ಹೌದು, ಈ ರೀತಿಯಲ್ಲಿ ರೈತರಿಗೆ ಈ ರೀತಿ ಮನವರಿಕೆ ಮಾಡಿಕೊಟ್ಟು ಅವರು ಕೂಡ ಇದರಲ್ಲಿ ಭಾಗಿಯಾಗುವಂಗೆ ಯಾಕೆ ಇಲಾಖೆ ಸ್ವಲ್ಪ ಹೊಸ ಪ್ರಯತ್ನವನ್ನು ಮಾಡಬಾರದು? ಮಾಡ್ತಾ ಇದೆ. ಶಿವಮೊಗ್ಗದ ಇಲಾಖೆಗೆ ನೀವು ಹೋದ್ರೆ ಒಂದು ನರ್ಸರಿ ಇದೆ ಅಲ್ಲಿ, ನಿಮ್ಗೆ ಸಾಕಷ್ಟು ನಾವು ಮಿಡಿ ಉಪ್ಪಿನಕಾಯಿಗಳ ತಳಿಗಳನ್ನು ಅಲ್ಲಿ ಅಭಿವೃದ್ಧಿಪಡಿಸಿ ಅಲ್ಲಿ ಮಾಡಿದ್ದೇವೆ. ಆ ಸಸಿಗಳು ಕೂಡ ಸಿಗ್ತಾ ಇದೆ ಅಲ್ಲಿ. ಹೌದು, ಆ ಪ್ರಾಂತ್ಯಕ್ಕೆ ನಿಮ್ಗೆ ಸ್ವಲ್ಪ ಮಲೆನಾಡು, ನೀವು ಶ್ರೀಮಂತ ಜನ ಅಲ್ಲಿ, ಅಂದ್ರೆ ಸಮೃದ್ಧಿ ಜಾಸ್ತಿ ಇದೆ ಅಲ್ಲಿ. ನಿಮಗೆ ಈ ಮಾವು ನಮಗೆ ಬರಡು ಪ್ರದೇಶದ ಬೆಳೆ, ಅದರಿಂದ ನೀವು ಮಿಡಿ ಉಪ್ಪಿನಕಾಯಿ ಬೆಳೆದ್ರೆ ಒಳ್ಳೇದು ಡಾಕ್ಟ್ರೆ. ಓಕೆ, ಧನ್ಯವಾದ. ಮುಂದಿನ ಕರೆ ಯಾರು ನೋಡೋಣ. ಹಲೋ, ಹಲೋ ರೀ, ಹಲೋ, ನಮಸ್ತೆ. ಹಲೋ, ನಾವು ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ. ಹೇಳಿ ನಿಮ್ಮ ಪ್ರಶ್ನೆ. ಎಲ್ಲ ಹೂ ಬಿಡದವ್ರು ಅಂದ್ರೆ ಜೋಳ ಕಾಳದಂತ ಕಾಳ ಕಾಯಾಗಿದವ್ರಿ, ಅವ್ ಔಷಧ ಯಾವ್ದು ಹಿಡಬೇಕ್ರಿ? ನಮ್ಮ ಲಲಿತಾ ಮೇಡಮ್ ಅವರು ಹಿರಿಯ ತೋಟಗಾರಿಕೆ ನಿರ್ದೇಶಕರು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಿದ್ದಾರೆ. ಹಲೋ, ಹಲೋ, ಹಲೋ ರೀ, ಹಲೋ ಸರ್, ಈಗ ಹಲೋ, ಈಗ ತಮ್ಮಲ್ಲಿ ಏನಾದ್ರು ಜಿಗಿ ಹುಳು ಸಮಸ್ಯೆ ಏನಾದ್ರು ಇದೆಯಾ ಸರ್? ಜಿಗಿ ಹುಳ ಬೆಳಿತೀರಿ? ಜಿಗಿ ಹುಳ ಇದೆ, ಬಹಳ ಇದೆಯಾ? ಸ್ವಲ್ಪ ಸ್ವಲ್ಪ ಐತ್ರಿ. ಅಂದ್ರೆ ಏನು, ಎಲೆ ತಳಭಾಗದಲ್ಲಿ ಅಂಟಂಟ್ತಾರ ಅಥವಾ ಹುಳ ಅಂಟಿಲ್ರಿ? ಅಂದ್ರೆ ಗೊತ್ತಾಗತ್ತೆ ಹುಳ ಜಿಗಿಯೋದು ಗಿಡದಲ್ಲಿ. ಹೌದು, ಹಾಗಿದ್ರೆ ನೀವೊಂದು ಇಮ್ಡಾಕ್ಲೋಪ್ರಿಡ್ ಅಂತ ಸಿಗುತ್ತೆ, ಅದನ್ನ 0.5 ml 1 liter ಹಾಕಿ ಸಿಂಪರ್ಡೆ ತಗೊಳ್ಳಿ. ಇಮ್ಡಾಕ್ಲೋಪ್ರಿಡ್, ಇಮ್ಡಾಕ್ಲೋಪ್ರಿಡ್ 0.5 ml 1 liter ನೀರಿನ ಪ್ರಮಾಣಕ್ಕೆ ಬೆರೆಸಿ ಸಿಂಪರಣೆ ಮಾಡೋದು ಸಮಸ್ಯೆ ನಿವಾರಣೆಗೆ. ಮುಂದಿನ ಕರೆ ಯಾರು ನೋಡೋಣ. ಹಲೋ ಸರ್, ರೇಷ್ಮೆ ನಿಮ್ಗೆ ಸಂಬಂಧ ಪಡ್ತಾನ್ರಿ? ರೇಷ್ಮೆ ರೇಷ್ಮೆ ರೇಷ್ಮೆ ಇಲ್ಲ, ಇದು ಕೇವಲ ಹಾರ್ಟಿಕಲ್ಚರ್ ಅಷ್ಟೇ ಅಲ್ರಿ? ಹೌದು. ತೆಂಗಿನ ಗಿಡ ಕೊಡ್ತೀರಂದ್ರೆ ರೈತರಿಗೆ ಕೊಡ್ತೀವಿ, ಸಾಕಷ್ಟು ಇದೆ ಈಗ ಎಲ್ಲ. ನಿಮ್ಮ ಜಿಲ್ಲೆನಲ್ಲಿ ಹೋದ್ರೆ ಸಾಕಷ್ಟು ಅವೈಲಬಲ್ ಇದೆ. ಹೌದು, ಈಗಲೇ ಸಂಪರ್ಕಿಸಿ, ನಾಳೆನೆ ಸಿಗುತ್ತೆ ನಿಮ್ಗೆ. ಗದಗ ಜಿಲ್ಲಾ ಯಾರ ನಿರ್ದೇಶಕದವ್ರ ನಂಬರ್ ಹೇಳ್ತೀರಾ? ನಿಮ್ದು ಯಾವ್ದು ಜಿಲ್ಲೆ? ಗದಗ ಜಿಲ್ಲೆ. ಗದಗ ಆಫೀಸ್ಗೆ ಹೋದ್ರೆ ಸಿಗ್ತದೆ, ತೋಟಗಾರಿಕೆ ಇಲಾಖೆಗೆ ಹೋದ್ರೆ. ಫ್ರೀ ಕೊಡ್ತಾರ ಅಂದ್ರೆ? ಫ್ರೀ ಗಿಡಕ್ಕೆ 70 rupees ಅಂತ ಚಾರ್ಜ್ ಮಾಡ್ತಾರೆ. ಪ್ರತಿ ತಾಲೂಕಿನಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿನಲ್ಲಿ ಹೋಗಿ ನೀವು ಭೇಟಿ ಮಾಡಿದ್ರೆ ಎಲ್ಲಾ ಕಡೆನು ಸ್ಟಾಕ್ ಇದೆ, ಬೇಕಾದಷ್ಟು ನಿಮ್ಗೆ ಸಿಗತ್ತೆ. ಧನ್ಯವಾದ. ಮುಂದಿನ ಕರೆ ಯಾರು? ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ವಸಂತ ಮಂತ್ರಾಳದಿಂದ. ನಿಮ್ ಪ್ರಶ್ನೆ? ನಂದು ಏನು ಅಂದ್ರೆ ಸರ್, ಇಂತ ಬಾಳೆ ಗಿಡ ಆಗ್ಲಿ, ತೆಂಗು ಗಿಡ ಆಗ್ಲಿ, ಅಡಿಕೆ ಗಿಡ ಆಗ್ಲಿ, ಭತ್ತ ಆಗ್ಲಿ, ಅದು ಬೇಸಾಯ ಮಾಡಿದ್ರೆ ಅದಕ್ಕೆ ನೀರು ಬೇಕಲ್ಲ ಸರ್, ಎಲ್ಲಿಂದ ತರುವುದು ಸರ್? ಅದೊಂದು ಮಾಹಿತಿ ಕೊಡಿ. ಬಂಟ್ವಾಳದಲ್ಲಿ ನೀರಿಗೆ ಕೊರತೆ ಇದೆ, ಕುದಿಯುವ ನೀರು ಅದಕ್ಕೆ ಸಾಕಾಗುದಿಲ್ಲ. ಬಂಟ್ವಾಳದಲ್ಲಿ ಸಾಕಷ್ಟು ನೀರಿದೆ ಅಲ್ಲ? ಅದು ನೇತ್ರಿ, ಇದು ನಮ್ಮದು ಗುಡ್ಡದಲ್ಲಿ, ಗುಡ್ಡ 10-15 kilometers ಮೇಲೆ ಬರಬೇಕು. ಹೌದಾ, ಅಲ್ಲಿಯ ಲೋಕಲ್ ಅಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಗೆ ವ್ಯವಸ್ಥೆ ಮಾಡ್ತಾರೆ. ಹೌದು, ನನ್ಗೆ ನಲ್ಲಿ ನೀರು ಸಾಕಾಗುದಿಲ್ಲ ಸರ್. ಅದೇ ಅದೇ ಅದೇ, ಏನು ಕೃಷಿ ಹೊಂಡ ಅಂತ ಮಾಡ್ಕೋಬಹುದು, ಬೇರೆ ಬೇರೆ ತರದಲ್ಲಿ ಅವರು ನಿಮ್ಗೆ ಸಲಹೆ ನೀಡ್ತಾರೆ. ಹಲೋ, ಮುಂದಿನ ಕರೆ ಯಾರು ನೋಡೋಣ. ಹಲೋ, ಹಲೋ, ಹಲೋ, ನಮಸ್ತೆ. ನಾವು ಧಾರವಾಡ ತಾಲೂಕು ಮರವಾಡದಿಂದ ಮಾತಾಡಿದ್ರಿ, ಕುಶಲ್ ಹುರುಳಿ ರೀ. ನಿಮ್ಮ ಪ್ರಶ್ನೆ? ಈಗ ಮಾವಿನ ಬಗ್ಗೆ ನೀವು ಹೇಳಕ್ ಕೇಳ್ರಿ. ಇದು ಮಾಮರದಲ್ಲೂ ಕೋಗಿಲೆಯಲ್ಲೂ, ಇದು ಮಾಮರಿಗೆ ಮತ್ತು ಕೋಗಿಲೆಗೆ ಏನು ಸಂಬಂಧ ನನಗೆ ಅರ್ಥ ಗೊತ್ತಿಲ್ಲರಿ, ದಯವಿಟ್ಟು ಸ್ವಲ್ಪ ತಿಳಿಸ್ರಿ. ಅಲ್ಲ, ಇದು ನಾವು ಮಾತಾಡ್ತಿರೋ ಸಸ್ಯ ಸಂರಕ್ಷಣೆ ಬಗ್ಗೆ. ಆದ್ರೂ ನಮ್ಮ ಡಾಕ್ಟರ್ ಸಿ ನಾಗರಾಜ್ ಅವರು ಉತ್ತರಿಸ್ತಿದ್ದಾರೆ ನಿಮ್ಮ ಪ್ರಶ್ನೆಗೆ. ಹಲೋ, ಮಾಮರವೆಲ್ಲ ಕೋಗಿಲೆ ಎಲ್ಲ ಒಳ್ಳೆಯ ಹಾಡು, ನಾವು ಕೇಳ್ತಾ ಇರ್ತೇವೆ. ಆದ್ರೆ ಇಲ್ಲಿ ನಾವು ಈಗ ಮಾವು ಬೆಳೆಯಲ್ಲಿ ಹೂ ಬಿಟ್ಟಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೌದು. ಹಲೋ ಹಲೋ, ಮುಂದಿನ ಪ್ರಶ್ನೆ. ರಾಜೂರಿಂದ ಅಕ್ಮಳಿ ಸರ್, ಕುಕ್ನೂರ್ ತಾಲೂಕು. ನಿಮ್ಮ ಪ್ರಶ್ನೆ ಕೇಳಿ ಸರ್. ಮಾವಿನ ಗಿಡ ಎಷ್ಟೈ ಹೂ ಉದುರ್ತಾರೆ ಸರ್, ಅದಕ್ಕೆ ಏನ್ ಮಾಡೋದಂತ? ಏನಾಗ್ತಾ ಇದೆ? ಹೂ ಉದುರ್ತಾ ಇರೋದಕ್ಕೆ ಎರಡು ಮೂರು ಕಾರಣಗಳಿರುತ್ತೆ. ಒಂದು, ಶಿಲೀಂಧ್ರದಿಂದ ಹೂ ಕೊಳೆ ರೋಗ ಬಂದು ಹೂ ಉದುರ್ತಾ ಇರುತ್ತೆ. ಇಲ್ಲಾಂದ್ರೆ ಇದು ನಮ್ಮ ಪೌಡ್ರಿ ಮಿಳ್ಳಿಯಿಂದ ಬಂದಿರುತ್ತೆ, ಇಲ್ಲ ಜಿಗಿಹುಳು ಅಟ್ಯಾಕ್ ಆಗಿ ರಸ ಹೀರಿರೋದ್ರಿಂದ ಉದುರ್ತಾ ಇರುತ್ತೆ. ಅದಕ್ಕೋಸ್ಕರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ತಗೋಬೇಕು. ನಿಮಗೆ ಆದ್ರೂ ಸಸ್ಯ ರಕ್ಷಣಾ ಕ್ರಮಗಳನ್ನು ತಗೊಂಡ್ರು ಕೂಡ ಅದು ಉದುರ್ತಾ ಇದೆ ಅಂತಂದ್ರೆ, ಒಂದು ಗ್ರೋತ್ ರೆಗ್ಯುಲೇಟರ್ ಇದೆ, NAA ಅಂತ, ಪ್ರಚೋದಕ ಅಂತ, NAA. ಅದು ಆಕ್ಚುಲಿ 50 PPM ನಲ್ಲಿ ಹೊಡಿಬೇಕು. 0.5 ml/L ಹಾಕೊಂಡು ಹೊಡೆದ್ರೆ ಅದು ಸ್ವಲ್ಪ ಕಾಯಿ ಕಚ್ಕೊಳ್ಳೋದು ವೃದ್ಧಿ ಆಗ್ತದೆ. ಹಾಗಾದ್ರೆ ನೀವು ಒಂದು ಮೈಕ್ರೋನ್ಯೂಟ್ರಿಯಂಟ್ ಸ್ಪೆಷಲ್ ಇದೆ, ಮ್ಯಾಂಗೋ ಸ್ಪೆಷಲ್ ಅಂತ, ಅದು 5 g/L ಹಾಕೊಂಡು ಹೊಡಿಬೇಕು. ಆಮೇಲೆ KNO3 ಅಂತ ಸಿಗ್ತದೆ, ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಹೇಳ್ತಾರೆ, ಅದರದ್ದು ಕೂಡ ಸಿಂಪರಣೆ ಮಾಡಿದ್ರೆ ನಿಮಗೆ ಹೂ ಕಚ್ಚಿ ಸರಿಯಾಗಿ ಆಗ್ತದೆ. ಆದ್ರೆ ಇನ್ನೊಂದೇನಂದ್ರೆ, ಒಂದು ಗೊಂಚಲಲ್ಲಿ ಒಂದು ಅಥವಾ ಎರಡು ಕಾಯಿ ಮಾತ್ರ ಬಿಡೋದು ಮ್ಯಾಂಗೋದಲ್ಲಿ, ಅದಕ್ಕಿಂತ ಹೆಚ್ಚಿದ್ದು ಉದುರಿ ಹೋಗ್ತದೆ. ಹೌದು ಹೌದು. ಓಕೆ, ಥ್ಯಾಂಕ್ ಯು. ಧನ್ಯವಾದ ಡಾಕ್ಟರ್ ನಾಗರಾಜ್ ಅವರು ಹಾಗೂ ಲಲಿತಾ ಮೇಡಮ್ ಅವ್ರಿಗೆ. ನಂದು ಒಂದು ಪ್ರಶ್ನೆ ಇದೆ. ಈ ಮಾವು ಹೂ ಆಡುವ ಹಂತಕ್ಕೆ ಬಂತು ಅಂದ್ರೆ ಸಾಕು, ಈ ಖಾಸಗಿ ಕೀಟನಾಶಕ ಕಂಪನಿಗಳಿಗೆ ಒಂಥರ ಸುಗ್ಗಿ ಹಬ್ಬ ಬಂದಂಗೆ, ನಮ್ಮ ಔಷಧಿ ಚೆನ್ನಾಗಿದೆ ತಕೊಳ್ಳಿ, ಇವ್ರದ್ದು ಇತ್ತ ಕೊಡಿ ಅತ್ತ ಕೊಡಿ, ತುಂಬಾ ಫಸಲು ಚೆನ್ನಾಗಿ ಬರುತ್ತೆ, ಇಳುವರಿ ಬರುತ್ತೆ, ಹಾಗೆ ಉತ್ತಮ ಗುಣಮಟ್ಟದ ಬರುತ್ತೆ ಅಂತೇಳಿ ರೈತರ ಹತ್ರ ಹೋಗಿ ನೇರ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾರ್ಬಿಡ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ, ಹೇಗೆ ಅದನ್ನ ನೀವು ಸಮಸ್ಯೆ? ಈಗ ಮ್ಯಾಂಗೋ ಬೋರ್ಡ್ ಅಲ್ಲಿ ನಾವು ತಾಂತ್ರಿಕ ಸಮಿತಿ ಅಂತ ರಚಿಸಿಕೊಂಡಿದ್ದೇವೆ. ತಾಂತ್ರಿಕ ಸಮಿತಿಯವರು ಈ ಹೂ ಬರುವಕ್ಕಿಂತ ಮುಂಚೆನೆ ಸಾಕಷ್ಟು ಯಾವ್ದು ಸ್ಪ್ರೇಗಳನ್ನ ತಕ್ಕೋಬೇಕು, ಯಾವ್ಯಾವ ಕೆಮಿಕಲ್ಸ್ ನ ಹೊಡಿಬೇಕು ಅನ್ನೋದ್ರ ಬಗ್ಗೆ ಈ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಪಟ್ಟಿಯನ್ನು ಮಾಡಿ ಒಂದು ಅವರನ್ನ ಎಲ್ಲ ಪ್ರಚುರಪಡಿಸ್ತೇವೆ. ಆಮೇಲೆ ಎಲ್ಲಾ ಇನ್ಪುಟ್ ಸ್ಟೋರ್ಸ್ ಗೆ ನಾವು ಇದನ್ನ ಕಳಿಸ್ಕೊಡ್ತೇವೆ, ರೈತರಿಗೆ ಮನವರಿಕೆ ಮಾಡ್ತೇವೆ. ಆಮೇಲೆ ಇದರಲ್ಲಿ ಏನಾಗಿದೆ ಅಂದ್ರೆ, ಹಲವಾರು ಜನ ಎಷ್ಟು ಡ್ರಮ್ಸ್ ನಾವು ಔಷಧಿ ಹೊಡೆದ್ವಿ ಅಂತ ಕೇಳ್ತಾರೆ, ಹೊರತು ಸರಿಯಾದ ಒಂದು ಕೆಮಿಕಲ್ ಅನ್ನ ಹೊಡೆಯುವುದಿಲ್ಲ. ಆ ಪ್ರಮಾಣದಲ್ಲಿ ಹೊಡಿಬೇಕು, ಪ್ರಮಾಣದಲ್ಲಿ ಗಿಡದ ಎಲ್ಲಾ ಭಾಗಗಳಿಗೆ ತಗುಲುವ ರೀತಿಯಲ್ಲಿ ಹೊಡಿಬೇಕು. ಹೌದು ಹೌದು. ನೀವು ಜಿಗಿಹುಳ ಈವನ್ ಪೊಟರೆನಲ್ಲಿ ಎಲ್ಲ ಕೂತ್ಕೊಂಡಿರುತ್ತೆ, ಅಂದ್ರೆ ಈ ಕಾಂಡದ ಮೇಲಿರುವ ಸಿಪ್ಪೆ ಹಿಂಭಾಗದಲ್ಲಿ ಕೂತ್ಕೊಂಡಿರುತ್ತೆ, ಅವುಗಳನ್ನ ಸರಿಯಾಗಿ ಕ್ರಮ ತೆಗೆದುಕೊಂಡ್ರೆ, ಸರಿಯಾದ ಕೆಮಿಕಲ್ಸ್ ನ ತಗೊಂಡ್ರೆ ಇದರಿಂದ ಸಾಕಷ್ಟು ಒಳ್ಳೆಯ. ಈಗ ಫಾರ್ ಎಕ್ಸಾಂಪಲ್ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಈ ಹಲವಾರು ರೈತರು ಈಗಾಗಲೇ ಒಳ್ಳೆಯ ರೀತಿಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಡಾಕ್ಟ್ರೆ, ಈಗ ವಿಶೇಷವಾಗಿ ಮತ್ತೊಮ್ಮೆ ನೀವು ಹೇಳಿ, ಈಗ ವಿಶೇಷವಾಗಿ ಬರುವಂತದ್ದು ಬೂದಿ ರೋಗ, ಅದಕ್ಕೆ ಯಾವ ಔಷಧಿಯನ್ನು ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು? ಹೇಳ್ಬೋದು. ಮುಂಚೆ ಸಲ್ಫರ್ ಅಂತ ಹೊಡಿತೇವೆ ವಿಥೌಟ್ ಬಿಫೋರ್ ಫ್ಲವರಿಂಗ್. ಆಮೇಲೆ ಇದು ಬೇಕಾದಷ್ಟು ಇದಾವೆ, ಏನು ಎಕ್ಸಾಕೊನಜೋಲ್ ಅಂತ ಇದೆ, ಆಮೇಲೆ ಎಕ್ಸಾಕೊನಜೋಲ್ ಇದೆ, ಹಲವಾರು ಶಿಲೀಂಧ್ರ ನಾಶಕಗಳು ಅವೈಲಬಲ್ ಇದೆ. ಅವುಗಳನ್ನ ಯೂಸ್ ಮಾಡಿದ್ರೆ, ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಮಾಡಬಹುದು. ಈಗ ಸಸ್ಯ ಸಂರಕ್ಷಣಾ ಕ್ರಮಗಳಲ್ಲಿ ಹೂ ತೆನೆ ಒಣಗಿ ಉದುರುವಂತಹದ್ದು ಬಹಳಷ್ಟು ಜಾಸ್ತಿ ಇದೆ. ಅದಕ್ಕೋಸ್ಕರ ಸರಿಯಾದ ಶಿಲೀಂಧ್ರ ನಾಶಕಗಳನ್ನು ಯೂಸ್ ಮಾಡಿದ್ರೆ ಕ್ರಾಪ್ ಅನ್ನು ಸಾಕಷ್ಟು ಚೆನ್ನಾಗಿ ಬೆಳೆಸ್ಕೋಬಹುದು. ಆಯ್ತು ಡಾಕ್ಟ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೇಳುಗರು ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಾ ಮಾವು ಬೆಳೆ ಸಸ್ಯ ಸಂರಕ್ಷಣೆ ಬಗ್ಗೆ. ತಮಗೂ ನಮ್ಮ ನಿಲಯದ ಪರವಾಗಿ, ಹೆರಗೆ ಎಲ್ಲಾ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರೆ. ಮಾವು ಬೆಳೆ ಸಂರಕ್ಷಣೆ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮಾವು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ಸಿಜಿ ನಾಗರಾಜ್, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಲಲಿತಾ ಎಲ್ ಅವರು, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ, ಸಹಕಾರ ಎಂಎಸ್ ಅನುಪಮ, ನಡೆಸಿಕೊಟ್ಟವರು ಕೆವಿ ಕೃಷ್ಣಪ್ಪ, ತಾಂತ್ರಿಕ ಸಹಕಾರ ಎಚ್ ಶ್ರೀಕಾಂತ್, ಆಶುತೋಷ್ ಝಾ ಮತ್ತು ರವಿಚಂದ್ರನ್. ರಾಜ್ಯವ್ಯಾಪಿ ಪ್ರಸಾರವಾದ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಕೇಳಿ ಅನುರಾಧ ಭಟ್ ಅವರ ಸ್ವರದಲ್ಲಿ ಮೀರಾ ಮಾಧವ ರಾಘವ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.